ಅರಿಯಾದೆ ಏದೋ ಕಿನಾವು ಪೋಲೆ ಮನಮರಿಯಾದೆ ಪಾರಿಯನ್ ಮನಸರಸೋರಂ ಪ್ರಣಯ ನಿಲಾ ಕಿಳಿನಿ ಶಹಾನ ಪಾಡಿ ಇದುವರೆ ವನ್ನುಣರ್ನಿರಾತ್ತೊರು ಪುದುರಾಗಂ ಎವಿಡೆ ಮರನ್ನು ಜ್ಞಾನಿ ಪ್ರಿಯಾನುರಾಗಂ ಮಿಳಿಯರಿಯಾದೆ ವನ್ನುನಿ ಮಿಳಿಯೂ ಜ್ಞಾಲಿ ಕನವರಿಯಾದು ಏದು ಕಿನಾವು ಪೋಲೆ ಕನವರಿಯಾದೆ ಏದೋ ಕಿನಾವು ಪೋಲೆ